ರೈತ ಬಾಂಧವರೇ, ಇದುವರೆಗೆ ಕೃಷಿ ಗೀತೆಗಳನ್ನು ಕೇಳಿದ್ರಿ. ಇನ್ನು ಹೊತ್ತಾಯಿತು, ಮತ್ತೆ ನಾಳೆಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ರಾಗಿಯ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ. ಭಾಗವಹಿಸುವ ತಜ್ಞರು ಪಿಎಫ್ ಮಟ್ಟದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ಇವತ್ತಿನ ಸಿರಿತನದ ಸಿರಿಧಾನ್ಯ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ಕೇಳುಗರು, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಗಿಯ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದಂಥ ಡಾಕ್ಟರ್ ಪಿಎಫ್ ಮಠದವರು ನಮ್ಮೊಂದಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಪಿಎಫ್ ಮಠದವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ರಾಗಿಯ ಒಂದು ಸಂಸ್ಕರಣೆಗೆ ಬಂದಾಗ ಏನು ಇದು ಸಂಸ್ಕರಣೆ ಅಂದರೆ? ರಾಗಿಯ ಬಗ್ಗೆ ಹೇಳ್ಬಿಡ್ತೀನಿ. ರಾಗಿ ಪ್ರಪಂಚದಾದ್ಯಂತ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೆಳೀತಾರೆ, ಆದರೆ ನಮ್ಮ ದೇಶದಲ್ಲಿ ರಾಗಿಯನ್ನು ಕರ್ನಾಟಕದಲ್ಲೇ ಅತಿ ಹೆಚ್ಚು ಉತ್ಪಾದನೆ ಮಾಡಿ ಅತಿ ಹೆಚ್ಚು ಅದನ್ನು ತಿಂತಾ ಇದ್ದಾರೆ ರಾಗಿನ. ಪ್ರಸ್ತುತವಾಗಿ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಮಂಡ್ಯ, ಬೆಂಗಳೂರು ಆ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆದು ಹೆಚ್ಚಾಗಿ ಅದನ್ನು ಊಟ ಮಾಡ್ತಾ ಇದ್ದಾರೆ. ಈಗ ಸಂಸ್ಕರಣೆ ಬರೋಣ, ಮುಖ್ಯವಾದದ್ದು. ಸಂಸ್ಕರಣೆ ಹೇಗೆ ಈ ರಾಗಿ? ಯಾಕಂದರೆ ಸಣ್ಣ ಕಾಳಿರುತ್ತೆ, ಇದರಲ್ಲಿ ಕಲ್ಲು, ಮಣ್ಣು, ಹರಳು ರಾಶಿ ಮಾಡುವಾಗ ಸಾಕು. ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಪಿ ಎಫ್ ಮಠದವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ರಾಗಿಯ ಒಂದು ಸಂಸ್ಕರಣೆಗೆ ಬಂದಾಗ ಏನು ಇದು ಸಂಸ್ಕರಣೆ ಅಂದರೆ? ರಾಗಿಯ ಬಗ್ಗೆ ಹೇಳ್ಬಿಡ್ತೀನಿ. ರಾಗಿ ಪ್ರಪಂಚದಾದ್ಯಂತ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೆಳೀತಾರೆ, ಆದರೆ ನಮ್ಮ ದೇಶದಲ್ಲಿ ರಾಗಿಯನ್ನು ಕರ್ನಾಟಕದಲ್ಲೇ ಅತಿ ಹೆಚ್ಚು ಉತ್ಪಾದನೆ ಮಾಡಿ ಅತಿ ಹೆಚ್ಚು ಅದನ್ನು ತಿಂತಾ ಇದ್ದಾರೆ ರಾಗಿನ. ಪ್ರಸ್ತುತವಾಗಿ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಮಂಡ್ಯ, ಬೆಂಗಳೂರು ಆ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆದು ಹೆಚ್ಚಾಗಿ ಅದನ್ನು ಊಟ ಮಾಡ್ತಾ ಇದ್ದಾರೆ. ಈಗ ಸಂಸ್ಕರಣೆ ಬರೋಣ, ಮುಖ್ಯವಾದದ್ದು. ಸಂಸ್ಕರಣೆ ಹೇಗೆ ಈ ರಾಗಿ? ಯಾಕಂದರೆ ಸಣ್ಣ ಕಾಳಿರುತ್ತೆ, ಇದರಲ್ಲಿ ಕಲ್ಲು, ಮಣ್ಣು, ಹರಳು ರಾಶಿ ಮಾಡುವಾಗ ಸಾಕಷ್ಟು ಮಿಶ್ರಣ ಇರುತ್ತೆ. ಇಲ್ಲಿ ಏನು ಸಂಸ್ಕರಣೆ ಅಂದ್ರೆ ಏನು, ಯಾವ ರೀತಿ ಸಂಸ್ಕರಣೆಯನ್ನು ಮಾಡಬೇಕಾಗತ್ತೆ? ಇದು ತುಂಬಾ ನಾವು ಅದನ್ನ ಮೈನರ್ ಮಿಲೆಟ್ಸ್ ಅಂತ ಹೇಳ್ತೀವಿ. ರಾಗಿನೂ ಮೈನರ್ ಮಿಲೆಟ್ಸ್ ಅಲ್ಲೇ ಬರುತ್ತೆ. ಅದನ್ನ ಕೊಯ್ಲು ಹಂತಕ್ಕೆ ಬಂದಾಗ ಕೊಯ್ಲು ಮಾಡುವಾಗ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೆಂಗೆ ಮಾಡ್ತಾಯಿದ್ರೆ ಅಂದರೆ ಮನುಷ್ಯರೇ ಅದನ್ನು ತೆನೆಯನ್ನು ಕೊಯ್ದು ಅದನ್ನು ಆ ರೋಲರಲ್ಲಿ ಹಾಕಿ ಎತ್ತುಗಳಿಂದ ಅದನ್ನು ಹೊಡಿಸಿ ಆ ಕಾಳುಗಳನ್ನು ಬೇರ್ಪಡಿಸ್ತಾ ಇದ್ರು. ಅದು ಒಂದು ಸಾಂಪ್ರದಾಯಿಕ ಪದ್ಧತಿ. ಈಗೇನಾಗಿದೆ, ಅದು ಆದಮೇಲೆ ಮತ್ತೆ ಥ್ರೆಷರ್ಸ್ ಅಂತ ಬಂದು, ಅಂದರೆ ರಾಗಿ ತೆನೆಯನ್ನು ಹಾಕಿಬಿಟ್ರೆ ನಮಗೆ ರಾಗಿ ಎಲ್ಲ ಸಪ್ರೇಟ್, ತೆನೆಯಿಂದ ಸಪ್ರೇಟ್ ಆಗಿ ಅದು ಬೇರ್ಪಡಿಸಿ ರಾಗಿ ಕಾಳುಗಳು ಬರ್ತಾಯಿದ್ವು. ಈಗ ಮತ್ತೆ ಇನ್ನೂ ಸ್ವಲ್ಪ ಮುಂದುವರೆದು ನಮಗೆ ಕಂಬೈನ್ ಹಾರ್ವೆಸ್ಟರ್ ಅಂತ ಬಂದವೆ. ಅಂದರೆ ರಾಗಿ ಹೊಲದಲ್ಲಿ ಅದನ್ನು ಕಂಬೈನ್ ಹಾರ್ವೆಸ್ಟರ್ ಹೋಯ್ತಂದರೆ ನಮಗೆ ಎಲ್ಲ ಅದು ರಾಗಿ ತೆನೆ ಸಮೇತ ತೊಗೊಂಡು ಕ್ರಾಪ್ ಸಮೇತ ತೊಗೊಂಡು ಅದನ್ನು ತೆನೆಯಿಂದ ಕಾಳುಗಳನ್ನು ಬೇರ್ಪಡಿಸಿ ಕಾಳುಗಳೇ ಎಲ್ಲ ಸ್ವಚ್ಛ ಕಾಳುಗಳು ನಮಗೆ ಬರ್ತವೆ. ಕಾಳುಗಳೇ ಚೀಲಕ್ಕೆ ಬಂದ್ಬಿಡ್ತಾವೆ ಒಮ್ಮೆ. ಕಾಳುಗಳೇ ಚೀಲಕ್ಕೆ, ಈಗ ಭತ್ತ ಹೆಂಗೆ ಬರ್ತಾವಲ್ಲ ಕಾಳುಗಳು ಚೀಲಕ್ಕೆ, ಅದೇ ಥರ ನಮಗೆ ರಾಗಿನೂ ಕೂಡ ಕಂಬೈನ್ ಹಾರ್ವೆಸ್ಟರ್ ಮೂಲಕ ಈಗೆಲ್ಲ ಅದನ್ನು ಅನುಕರಣೆ ಮಾಡ್ತಾ ಇದ್ದಾರೆ. ರಾಶಿ ಮಾಡಿದ್ಮೇಲೆ ಮುಂದೆ ಅದನ್ನು ಗ್ರೇಡಿಂಗ್ ಮಾಡೋದು, ಸಣ್ಣ ಮಣ್ಣು ಕಳ್ಳು ಕಳ್ಳುಗಳಿರ್ತಾವೆ, ಜೊತೆಗೆ ಬೇರೆ ಬೇರೆ ಅದರಲ್ಲಿ ಕಡ್ಡಿ ಕಸಗಳಿರ್ತಾವೆ, ಇಲ್ಲಿ ಯಾವ ರೀತಿ ಅದನ್ನು ಮಾಡಬೇಕಂತಿರ್ತಾವೆ? ಕಟಾವು ಆದ ನಂತರ ಸಂಸ್ಕರಣೆ ಅಂತ ಬಂದಾಗ ನಮಗೆ ಮುಖ್ಯವಾಗಿ ಮೂರು ಹಂತದ ಸಂಸ್ಕರಣೆ ಮಾಡ್ತಾರೆ. ನಮಗೆ ಸಾಂಪ್ರದಾಯಿಕವಾಗಿ ಆಗಲಿ ಇದರಾಗಲಿ ಪ್ರಥಮ ಹಂತದ ಸಂಸ್ಕರಣೆಯಲ್ಲಿ ಏನೇನು ಬರ್ತಾವೆ ಅಂತಂದರೆ, ಪ್ರಥಮ ಹಂತದಲ್ಲಿ ಮೊದಲಿಗೆ ಅದನ್ನು ಸ್ವಚ್ಛಗೊಳಿಸೋದು. ಸ್ವಚ್ಛಗೊಳಿಸಲಿಕ್ಕೆ ಮೊದಲಿಗೆ ಹೆಂಗೆ ಮಾಡ್ತಾಯಿದ್ರು ಅವರು ನಮ್ಮ ಪೂರ್ವಜರು, ಅದನ್ನು ಮ್ಯಾನುವಲಿ ಮನುಷ್ಯರೇ ಸ್ವಚ್ಛ ಮಾಡ್ತಾಯಿದ್ರು, ಊರ್ತಾಯಿದ್ರು, ಆಮೇಲೆ ಅದನ್ನು ಮರ ಅದನ್ನು ತೊಗೊಂಡು ಸ್ವಚ್ಛ ಮಾಡ್ತಾಯಿದ್ರು. ಆದರೆ ಈಗೇನಾಗಿದೆ, ಅವೆಲ್ಲ ಹೋಗಿ ಮಷಿನ್ಗಳೇ ಬಂದುಬಿಟ್ಟಿದೆ ಸ್ವಚ್ಛ ಮಾಡುವಂಥ ಮಷಿನ್. ಕಸ, ಕಡ್ಡಿ, ಕಲ್ಲು, ಮಣ್ಣು ಅವನ್ನೆಲ್ಲ ಸ್ವಚ್ಛ ಮಾಡಿ ಸ್ವಚ್ಛಗೊಳಿಸುವ ಯಂತ್ರ ಅಂತ ಬರ್ತದೆ ಮಾರ್ಕೆಟಲ್ಲಿ. ಎಲ್ಲ ನಮಗೆ ಬೇರೆ ಬೇರೆ ಕೆಪಾಸಿಟಿಯಲ್ಲಿ ಅವು ಸ್ವಚ್ಛಗೊಳಿಸುವ ಯಂತ್ರ ಅವೈಲೆಬಿಲಿಟಿ ಇದೆ. ಆಮೇಲೆ ಸ್ವಚ್ಛಗೊಳಿಸಿದ ನಂತರ ನಾವು ಏನು ಮಾಡಬೇಕಾಗುತ್ತೆ, ಅದರಲ್ಲಿ ಕಲ್ಲುಗಳಿರ್ತವೆ. ಸ್ವಚ್ಛಗೊಳಿಸುವ ಯಂತ್ರ ಕಲ್ಲುಗಳನ್ನು ಸಪ್ರೇಟ್ ಮಾಡೋಂಗಿಲ್ಲ ಭಾಳಷ್ಟು. ಆ ಕಲ್ಲುಗಳು ಅದು ಸೇಮ್ ಸೈಜೇ ಇರ್ತವೆ, ರಾಗಿಯಷ್ಟೇ ಸೇಮ್ ಸೈಜ್ ಕಲ್ಲುಗಳಿರ್ತವೆ. ಅದನ್ನು ಸಪ್ರೇಟ್ ಮಾಡಲಿಕ್ಕೆ ನಾವು ಇನ್ನೊಂದು ಯಂತ್ರ ಡಿ ಸ್ಟೋನರ್ ಅಂತ ಐತಿ. ಇದು ಅತ್ಯಂತ ಪ್ರಮುಖವಾದದ್ದು, ಯಾಕಂದರೆ ರಾಗಿಯಲ್ಲಿ ಕಲ್ಲಿದ್ದರೆ ಅದನ್ನು ತಿನ್ನೋದು ಭಾಳ ಕಷ್ಟ ಆಗುತ್ತೆ. ಅದು ಆಲ್ಮೋಸ್ಟ್ 99% ಕಲ್ಲುಗಳನ್ನು ಸಪ್ರೇಟ್ ಮಾಡುತ್ತೆ. ಅದು ಸೆಕೆಂಡ್ ಹಂತದ್ದು. ರಾಗಿ ರೆಡಿ ಆಗುತ್ತೆ, ಅದನ್ನು ನಾವು ಮಿಲ್ಲಿಂಗ್ ಮಾಡ್ಬೋದು, ಅಂದರೆ ಹಿಟ್ಟನ್ನು ಮಾಡ್ಬೋದು, ಅಥವಾ ರಾಗಿನೇ ನಾವು ಅದನ್ನು ನೆನೆಸಿಟ್ಟು ಅದನ್ನು ಮೊಳಕೆ ಮಾಡಿಸಿ ಮೊಳಕೆಯನ್ನು ಮಾಡಿ ಆಮೇಲೆ ಅದನ್ನು ಹುರಿದು ಹಿಟ್ಟು ಮಾಡಿ ಅದನ್ನು ನಾವು ಮಾಲ್ಟ್ ಅಂತ ಮಾಡ್ತೀವಿ ಸಣ್ಣ ಮಕ್ಕಳಿಗೆಲ್ಲ ಕೊಡಲಿಕ್ಕೆ ಮಾಲ್ಟು. ಈ ಥರ ಬೇರೆ ಬೇರೆ ಪದಾರ್ಥಗಳನ್ನು ನಾವು ಉಪಯೋಗ ಮಾಡ್ಕೋಬೋದು. ಪ್ರಥಮ ಹಂತದಲ್ಲಿ ನಮಗೇನು ಕ್ಲೀನಿಂಗು ಡಿ ಸ್ಟೋನಿಂಗು ನಮಗೆ, ಆಮೇಲೆ ಪರ್ಲಿಂಗ್ ಅಂತ ಹೇಳ್ತೀವಿ ಸರ್. ಪರ್ಲಿಂಗ್ ಅಂದ್ರೆ ಏನು, ಅದು ವೆರಿ ಇಂಪಾರ್ಟೆಂಟ್. ಅಂದರೆ ಅದ್ರ ಮೇಲಿಂದ ಸಿಪ್ಪೆಯನ್ನು ತೆಗಿತಾರೆ ಸರ್. ಮೊದಲಿಗೆ ಹೆಂಗೆ ಮಾಡ್ತಾ ಇದ್ರು, ಗೋಣಿ ಚೀಲದಲ್ಲಿ ಹಾಕಿ ಅದನ್ನು ಉಜ್ಜಿ ಅದ್ರ ಮೇಲಿನ ಸಿಪ್ಪೆ ತೆಗಿತಾ ಇದ್ರು. ಈಗ ಅದಾದ ನಂತರ ಅದಕ್ಕೂ ಒಂದು ಯಂತ್ರಗಳು ಬಂದವೆ, ಪರ್ಲರ್ಸ್ ಅಂತ ಬಂದವೆ. ಅದರಲ್ಲಿ ನಾವು ಏನು ಮಾಡ್ತೀವಿ, ಮೇಲಿನ ಸಣ್ಣದೊಂದು ಸಿಪ್ಪೆ ಇರುತ್ತೆ, ಆ ರಾಗಿ ಮೇಲಿನ ಸಿಪ್ಪೆಯನ್ನು ತೆಗಿಲಿಕ್ಕೆ ಇದು ಪರ್ಲರ್ಸ್ ಅಂತ ಬಂದವೆ. ಅದನ್ನು ಮಾರ್ಕೆಟಲ್ಲಿ ನಮಗೆ ಸಿಗ್ತವೆ. ಈಗ ರಾಗಿ ಬೆಳೆದಂಥ ರೈತರು ಅದರ ಸಂಸ್ಕರಣೆಯನ್ನು ಸ್ವಚ್ಛಗೊಳಿಸಬೇಕು, ಶುದ್ಧತೆಯನ್ನು ಮಾಡಬೇಕಾಗಿತ್ತಂದರೆ ಎಲ್ಲೆಲ್ಲಿ ಘಟಕಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿರ್ಬೋದು, ಎಲ್ಲೆಲ್ಲಿ ಸಿಗ್ತವೆ ರೈತರಿಗೆಲ್ಲ ಅನುಕೂಲತೆಗಳು? ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಕಡಿಮೆ ರಾಗಿ ಬೆಳೆಯೋದು ಕಡಿಮೆ ಇಲ್ಲಿ ಸ್ವಲ್ಪ, ಯಾಕಂದರೆ ಇಳುವರಿ ಸ್ವಲ್ಪ ಕಡಿಮೆ ಬರ್ತದೆ. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಹೋದಾಗ ನಮಗೆ ದಾವಣಗೆರೆಯಿಂದ ಮೇಲ್ಗಡೆ ನಾವೇನು ಹೋಗ್ತೀವಲ್ಲ, ಎಲ್ಲ ಕಡೆ ನಾವು ಅವರ ರಾಗಿಯನ್ನು ರಾಗಿ ಬೆಳೆಯನ್ನು ನೋಡ್ಬೋದು. ಆಮೇಲೆ ಪ್ರತಿಯೊಂದು ಹಂತದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕೂಡ ರಾಗಿಯನ್ನು ಈ ಥರ ಪ್ರಮುಖ ಘಟಕಗಳು ನಾವು ಸ್ಥಾಪನೆ ಮಾಡಿದ್ದಾರೆ. ಈವನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಅಥವಾ ಮತ್ತು ಸಣ್ಣ ಉದ್ಯಮೆದಾರರು ಎಲ್ಲ ಈಗ ಸ್ಟಾರ್ಟಪ್ ಬಂದು ಎಲ್ಲ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಈಗ ಸಣ್ಣ ಪ್ರಮಾಣದ ರಾಗಿ ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಹಿಂಗಾಗಿ ನಮಗೆ ರಾಗಿ ಈಗ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಸಿಗ್ತಾ ಇದೆ. ರಾಗಿ ಬೆಳೆದಂಥವರು ನೇರವಾಗಿ ರಾಗಿಯನ್ನು ಮಾರಾಟ ಮಾಡೋದ್ರ ಬದಲಾಗಿ ಮೌಲ್ಯವರ್ಧನೆಯನ್ನು ಮಾಡಿ ಅದನ್ನು ಮಾರಾಟ ಮಾಡೋದ್ರಿಂದ ಏನೇನು ಲಾಭಗಳಾಗ್ತವೆ, ಯಾವ ರೀತಿ ಲಾಭ ಇದೆ? ಮೌಲ್ಯವರ್ಧನೆ ಯಾಕೆ ಮಾಡಬೇಕು ಅಂತಂದರೆ, ಈಗ ಬರೀ ಸ್ವಚ್ಛಗೊಳಿಸಿ ಅದನ್ನು ಮಾರಾಟ ಮಾಡಿದರೆ ನಮಗೆ ಅದಕ್ಕೊಂದು ಅದಕ್ಕೊಂದು ರೇಟ್ ಇರುತ್ತೆ. ಅದನ್ನೇ ನೀವು ಒಂದು ಸಣ್ಣ ಸಣ್ಣ ಪ್ಯಾಕೆಟ್ಗಳಲ್ಲಿ ಮಾಡಿ ಅದನ್ನು ಒಂದು ಕೆ ಜಿ ಪ್ಯಾಕೆಟ್ ಈ ಸೂಪರ್ ಮಾರ್ಕೆಟಲ್ಲೆಲ್ಲ ಅವನ್ನ ನಾವು ಸಪ್ಲೈ ಮಾಡಿದ್ರೆ ಅದಕ್ಕೂ ಒಂದು ಇನ್ನೂ ಸ್ವಲ್ಪ ಜಾಸ್ತಿ ರೇಟ್ ಸಿಗುತ್ತೆ. ಹೀಗೆ ರಾಗಿ ಹಿಟ್ಟನ್ನಾಗಿ ಮಾಡಿ ಅದನ್ನು ನಾವು ಪ್ಯಾಕೆಟ್ಗಳನ್ನು ಮಾಡಿ ಮಾರಾಟ ಮಾಡಿದರೆ ಅದಕ್ಕೂ ಇನ್ನೂ ಒಂದು ಬೇರೆ ಬೆಲೆ ಇದೆ, ಅದಕ್ಕೆ ಮತ್ತೆ ಹೆಚ್ಚಿನ ಬೆಲೆ. ಎರಡನೇ ಹಂತದ ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಎರಡನೇ ಹಂತದ ಮೌಲ್ಯವರ್ಧನೆಯಲ್ಲಿ ನಾವು ಮತ್ತೆ ಮಾಲ್ಟ್ ಕೂಡ ಮಾಡ್ಬೋದು. ಮಾಲ್ಟನ್ನು ಅಂದರೆ ಅದನ್ನು ನೆನೆಸಿ ಅದನ್ನು ಮೊಳಕೆ ಬರೆಸಿ ಆಮೇಲೆ ಮತ್ತೆ ಅದನ್ನು ಹುರಿದು ಹಿಟ್ಟು ಮಾಡಿ ಅದನ್ನು ಮಾಲ್ಟನ್ನು ಮಾಡ್ತಾರೆ. ಮಾಲ್ಟ್ ಅದು ಭಾಳಷ್ಟು ಪೌಷ್ಟಿಕಾಂಶ ಹೆಚ್ಚಾಗಿರ್ತದೆ ಮಾಲ್ಟಲ್ಲಿ. ಸಣ್ಣ ಮಕ್ಕಳಿಗೆಲ್ಲ ಮಾಲ್ಟನ್ನು ಎವ್ರಿ ಡೇ ಕೊಡಬೇಕು ಅಂತ ಹೇಳ್ತಾರೆ ಡಾಕ್ಟರ್ಸ್. ಸೊ ಅದು ಅತ್ಯಂತ ಹೈಲಿ ನ್ಯೂಟ್ರಿಷನಲ್ ಫುಡ್ ರಾಗಿ. ಅದಕ್ಕೆ ಹೇಳ್ತಾರೆ ರಾಗಿ ತಿಂದವ ನಿರೋಗಿ ಅಂತ. ಸೊ ಅದಕ್ಕೆ ನಾವು ರಾಗಿಯನ್ನು ನಾವು ಹೆಚ್ಚು ಹೆಚ್ಚು ನಮ್ಮ ದಿನ ಆಹಾರ ಪದ್ಧತಿಯಲ್ಲಿ ಉಪಯೋಗ ಮಾಡಬೇಕು. ಈಗ ನಿಮ್ಮ ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ರಾಗಿಯ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ವಿಶೇಷವಾದಂಥ ಮಾಹಿತಿಗಳು, ಸಂಸ್ಕರಣಾ ಘಟಕಗಳು ಇದಾವೆ ಹೇಗಿಲ್ಲ? ರಾಗಿಗಂತ ಸಪ್ರೇಟಾಗಿ ನಾವು ಸಂಸ್ಕರಣಾ ಘಟಕ ನಮ್ಮ ವಿಭಾಗದಲ್ಲಿ ಇಲ್ಲ. ಆದರೆ ಅದಕ್ಕೆ ಪೂರಕವಾಗಿರುವಂತಹ ಯಂತ್ರಗಳಿದ್ದಾವೆ. ಈಗ ಸ್ವಚ್ಛಗೊಳಿಸೋ ಯಂತ್ರ ಅದಕ್ಕೆ ಬೇರೆ ಬೇರೆ ಜರಡಿ ಚೇಂಜ್ ಮಾಡಿ ನಾವು ಅದನ್ನು ಉಪಯೋಗ ಮಾಡ್ಕೋಬೋದು. ಯಾರೋ ಬೆಳೆದ್ರು ಅಂದರೆ ಅಲ್ಲಿ ಬಂದರೆ ನಾವು ರಾಗಿಯನ್ನು ಸ್ವಚ್ಛಗೊಳಿಸೋದು, ಆಮೇಲೆ ಅದರಿಂದ ಕಲ್ಲು ಬೇರ್ಪಡೆ ಮಾಡ್ಬೋದು, ಆಮೇಲೆ ಹಿಟ್ಟನ್ನು ಹಾಕಿಕೊಡ್ಬೋದು. ಪರ್ಲರ್ ಅಂತ ಅದು ಸಿಗುತ್ತೆ ಸರ್, ಪರ್ಲರನ್ನು ನಾವು ಅವೈಲೇಬಲ್ ಮಾಡಿಕೊಡ್ಬೋದು. ಅದನ್ನು ಈ ಥರ ಪ್ರಥಮ ಹಂತದ ಸಂಸ್ಕರಣೆಯಲ್ಲಿ ಏನೂ ತೊಂದರೆ ಇಲ್ಲ, ಮಾಡ್ಕೋಬೋದು ರೈತರು. ಈಗ ಮೌಲ್ಯದ ಬಗ್ಗೆ ವಿಶೇಷವಾದಂಥ ತರಬೇತಿಗಳು ತಮ್ಮಲ್ಲಿ ರೈತರಿಗೆ ಸಿಗುತ್ತಾ ಹೇಗೆ? ಸಿಗುತ್ತೆ ಸರ್. ಈಗ ಹೆಚ್ಚಿನದಾಗಿ ಈಗ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಏನು ಡಿಕ್ಲೇರ್ ಮಾಡಿದ್ದಾರೆ, ಅದಕ್ಕೆ ನಾವು ಮೌಲ್ಯವರ್ಧನೆಗೆ ಹೆಚ್ಚಿಗೆ ಆದ್ಯತೆ ಕೊಟ್ಟು ನಾವು ತರಬೇತಿಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಕರ್ನಾಟಕ ಗೌರ್ಮೆಂಟ್ ಸಹಭಾಗಿತ್ವದಲ್ಲಿ ಮತ್ತು ನಮ್ಮ ಯೂನಿವರ್ಸಿಟಿಯಲ್ಲಿ ಕೂಡ ನಾವು ಹೆಚ್ಚಿನ ಹೆಚ್ಚಿನ ತರಬೇತಿ, ಈಗ ಬೇಕರಿ ಆಧಾರಿತ ಪದಾರ್ಥಗಳು, ರಾಗಿ ಅಥವಾ ಬೇರೆ ಮಿಲೆಟ್ಸನ್ನು ಉಪಯೋಗ ಮಾಡಿಕೊಂಡು ಬೇಕರಿ ಆಧಾರಿತ ಪದಾರ್ಥಗಳನ್ನು ಮಾಡೋದಾಗಲಿ, ಅಥವಾ ಅದನ್ನು ಈಗ ನೂಡಲ್ಸ್ ಅಂತ ಹೇಳ್ತೀವಿ ನಾವು, ಈಗ ಅದೆಲ್ಲ ಮೈದಾ ಮತ್ತು ವೀಟ್ ಫ್ಲೋರ್ ಹಾಕಿ ನೂಡಲ್ಸ್ ಎಲ್ಲ ಮಾಡ್ತಾರೆ, ಅದರ ಬದಲಾಗಿ ನಾವು ಮಿಲೆಟ್ ನೂಡಲ್ಸನ್ನು ಮಾಡಿ ಅಥವಾ ರಾಗಿ ನೂಡಲ್ಸನ್ನು ಮಾಡಿ ಅದನ್ನು ನಾವು ಚಿಕ್ಕ ಮಕ್ಕಳಿಗೆ ಕೊಟ್ಟಿದ್ದೆ, ಅದರಲ್ಲಿ ಹೆಚ್ಚಿನ ಒಂದು ಪೋಷಕಾಂಶಗಳು ಕೂಡ ಅದರಿಂದ ಸಿಗುತ್ತದೆ. ಈ ಥರ ನಾವು ಬೇರೆ ಬೇರೆ ಥರದಂಥ ಪದಾರ್ಥಗಳನ್ನು ತಯಾರು ಮಾಡಲಿಕ್ಕೆ ತರಬೇತಿಗಳನ್ನು ಆಯೋಜನೆ ಮಾಡ್ತಾನೆ ಇರ್ತೀವಿ. ಆವಾಗ ಒಂದು ದಿವಸದ್ದು, ಎರಡು ದಿವಸದ್ದು, ರೈತರು ಅದರ ಉಪಯೋಗ ಅಥವಾ ರೈತರಾಗಲಿ ಎಂಟರ್ಪ್ರಿನರ್ಸ್ ಆಗಲಿ ಅದರ ಉಪಯೋಗ ತಕ್ಕೋಬೋದು. ಈಗ ರಾಗಿಯ ಒಂದು ಮೌಲ್ಯವರ್ಧನೆ ನಿಮ್ಮ ಒಂದು ಸಂಸ್ಥೆಯಲ್ಲಿ ಏನೇನು ಐಟಮ್ಗಳನ್ನು ಸಿದ್ಧಪಡಿಸ್ತಾ ಇದ್ದೀರಿ, ಹೇಗೆ ಬೇಡಿಕೆ ಬರ್ತಾ ಇದೆ ರಾಗಿಗೆ ವಿಶೇಷವಾಗಿ? ಸರ್, ವಿಶೇಷವಾಗಿ ಅಂದರೆ ಈಗ ರಾಗಿನ ಪ್ರಥಮ ಹಂತದ ಸಂಸ್ಕರಣೆ ಮಾಡಲಿಕ್ಕೇ ನಾವು ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾ ಇದ್ದೀವಿ. ಅದು ಆಯ್ತಂತಂದರೆ ಅದರಿಂದ ನಾವು ಬೇರೆ ಬೇರೆ ಪದಾರ್ಥಗಳು, ಈಗ ರಾಗಿ ಹಿಟ್ಟನ್ನು ಮಾಡ್ತಾ ಇದ್ದಾರೆ, ರಾಗಿ ಮಾಲ್ಟನ್ನು ಮಾಡ್ತಾ ಇದ್ದೀವಿ, ಆಮೇಲೆ ರಾಗಿ ಬಿಸ್ಕೆಟ್ಸನ್ನು ತಯಾರು ಮಾಡ್ತಾ ಇದ್ದೀವಿ ಸರ್. ಅದು ಒಳ್ಳೆಯ ಒಂದು ಬೇಡಿಕೆ ಇದೆ, ರಾಗಿ ಬಿಸ್ಕೆಟ್ಸ್. ಆಮೇಲೆ ರಾಗಿ ಮಾಲ್ಟ್, ಆಮೇಲೆ ಬೇರೆ ಬೇರೆ ಅಂದರೆ ಮಲ್ಟಿಗ್ರೇನ್ ಆಟ ಅಂತಲೂ ಕೂಡ ಮಾಡ್ತಾ ಇದ್ದಾರೆ, ಅಂದರೆ ಬೇರೆ ಗೋಧಿ ಮತ್ತು ರಾಗಿ ಆ ಥರ ಹಾಕಿ ರೊಟ್ಟಿ ಮಾಡಲಿಕ್ಕೆ, ಎಲ್ಲ ಬೇರೆ ಬೇರೆ ಗ್ರೇನ್ಸನ್ನು ಹಾಕಿ ರೊಟ್ಟಿ ಮಾಡಲಿಕ್ಕೆ ಅದು ಒಂಥರದ್ದು ಒಂದು ಹಿಟ್ಟನ್ನು ರೆಡಿ ಮಾಡ್ತಾ ಇದ್ದೀವಿ ಸರ್. ಈ ಥರ ಬೇರೆ ಬೇರೆ ಪದಾರ್ಥಗಳನ್ನು ನಾವು ನಮ್ಮ ವಿಭಾಗದಲ್ಲಿ ಅದಕ್ಕೆ ತರಬೇತಿ ಕೂಡ ಕೊಡ್ತೀವಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅವರಿಗೆ ತರಬೇತಿ ಕೂಡ ಕೊಡ್ತೀವಿ ನಾವು. ಈಗ ರಾಗಿಯಿಂದ ಮೌಲ್ಯವರ್ಧಿತ ಒಂದು ತಿನಿಸುಗಳು ಅಂತ ಹೇಳಿದ್ರೆ ಬಿಸ್ಕೆಟ್ ಇರ್ಬೋದು, ಬ್ರೆಡ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಕೋಡ್ಬೆಳೆ ಇರ್ಬೋದು, ಹಪ್ಪಳ, ಸೆಂಡಿಗೆ ಇಂಥವೆಲ್ಲ ಮಾಡ್ತಾರೆ. ಈ ಮೌಲ್ಯವರ್ಧಿತ ವಸ್ತುಗಳನ್ನು ಇವುಗಳನ್ನು ಹೇಗೆ ಕೀಪಿಂಗ್ ಕ್ವಾಲಿಟಿ ಬಗ್ಗೆ ಅದು ಅದು ಎಷ್ಟೆಷ್ಟು ದಿವಸ ಇಡ್ಬೋದು ಅಂತಕ್ಕಂಥದ್ದು ಏನಾದರೂ ಮಾಹಿತಿ ಕೊಡ್ತೀರಿ? ಎಕ್ಸ್ಪೈರಿ ಡೇಟ್ ಅಂತ ಹೇಳ್ತೀವಿ, ಪ್ರತಿಯೊಂದು ಆಹಾರಕ್ಕೂ ಅದರದೇ ಆದಂಥ ಎಕ್ಸ್ಪೈರಿ ಡೇಟ್ ಇರುತ್ತೆ. ಈಗ ಸ್ಪೆಷಲಿ ಈಗ ನಾವೇನು ನೂಡಲ್ಸು, ಪಾಪಡು ಇವು ಏನಂತೀವಿ, ಇದು ಸ್ವಲ್ಪ ಡ್ರೈ ಐಟಮ್ಸ್ ಅಂದರೆ ತೇವಾಂಶ ಭಾಳ ಕಡಿಮೆ ಇರ್ತದೆ. ಇದನ್ನು ಆಲ್ಮೋಸ್ಟ್ ನಾವು 3-5 ತಿಂಗಳವರೆಗೆ ಸರಿಯಾಗಿ ಪ್ಯಾಕ್ ಮಾಡಿದ್ದೆ ಅದರಲ್ಲಿ ನಾವು ಏನೂ ಕೆಡಲಾರದೆ, ಏನೂ ಒಂದು ಇನ್ಸೆಕ್ಟ್ ಬರಲಾರದೆ ನಾನು ಶೇಖರಣೆ ಮಾಡಿ ಇಡ್ಬೋದು. ಅದೇ ಥರ ಹಿಟ್ಟನ್ನು ಕೂಡ, ಹಿಟ್ಟನ್ನು ನಾವು 3 ತಿಂಗಳ ಕಾಲ ಪ್ಯಾಕ್ ಮಾಡಿದ್ದು ಅದನ್ನು ನಾವು ಸ್ಟೋರೇಜ್ ಮಾಡ್ಬೋದು. ಅದನ್ನು ಹೇಗೆ ನಾವು ಡಿಸೈಡ್ ಮಾಡ್ತೀವಿ ಜೀವಿತಾವಧಿ ಅಂತಂದರೆ, ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳ ನಷ್ಟ ಎಷ್ಟು ಕಡಿಮೆ ಆಗಿದೆ ಅಥವಾ ಮತ್ತೇನಾದ್ರೂ ಅದಕ್ಕೆ ಬೇರೆ ಗೊಂಡಾಳ ಆಗೋದು ಅಂತ ಹೇಳ್ತಾರೆ ಹಿಟ್ಟಲ್ಲಿ, ಅದನ್ನೆಲ್ಲ ನಾವು ಸ್ಟಡಿ ಮಾಡಿ ಇದಕ್ಕೆ ಇಷ್ಟೇ ಜೀವಿತಾವಧಿ ಇರ್ತದೆ ಅಂತ ನಾವು ಡಿಸೈಡ್ ಮಾಡಿ ಅನಾಲಿಸಿಸ್ ಮಾಡಿ ಹೇಳ್ತೀವಿ. ಅದನ್ನು ಕೂಡ ಬೇರೆ ಈಗ ಯಾರಾದರೂ ಮಾಡೋರಿದ್ದರೆ ನಾವು ಅನಾಲಿಸಿಸ್, ನಮ್ಮದು ಒಂದು ಲ್ಯಾಬೊರೇಟ್ರಿ ಇದೆ, ಅಲ್ಲಿ ಅನಾಲಿಸಿಸ್ ಮಾಡಿ ಅವರಿಗೆ ಪೋಷಕಾಂಶಗಳು ಮತ್ತೆ ಜೀವಿತಾವಧಿ ಎಷ್ಟು ಇರಬಹುದು ಅಂತ ಅದನ್ನೆಲ್ಲ ಮಾಡಿಕೊಡ್ತೀವಿ ನಾವು. ಹೇಗೆ ಬೇಡಿಕೆ ಇದೆ ಅದಕ್ಕೆಲ್ಲ, ಬಿಸ್ಕೆಟ್, ಬ್ರೆಡ್ ಎಲ್ಲ? ರಾಗಿ ಬಿಸ್ಕೆಟ್ಗೆ ತುಂಬಾ ಬೇಡಿಕೆ ಇದೆ. ಅದೇ ತರ ಬೇರೆನೂ ಮಾಡ್ತಾ ಇದೀವಿ, ನವಣೆ ಬಿಸ್ಕೆಟ್ ಅನ್ನು ಮಾಡ್ತಾ ಇದೀವಿ. ನವಣೆ ರಾಗಿ ಮೇಜರ್ ಆಗಿ ನಮಗೆ ಬಿಸ್ಕೆಟ್ ಅಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಶಾವಿಗೆ ಕೂಡ ಜಾಸ್ತಿ ಬೇಡಿಕೆ ಬರ್ತಾ ಇದೆ. ನೇರವಾಗಿ ಮಾರುಕಟ್ಟೆಗೆ ರಾಗಿಯನ್ನು 1 ಕ್ವಿಂಟಲ್ ರಾಗಿಯನ್ನ ಉದಾಹರಣೆ ಅಂತಂದ್ರೆ 4,000 ರೂಪಾಯಿ ಕ್ವಿಂಟಲ್ ಅಂತ ತಿಳ್ಕೊಳ್ಳ. 1 ಕ್ವಿಂಟಲ್ ರಾಗಿಯನ್ನು ಮಾರಿದ್ರೆ 4,000 ರೂಪಾಯಿ ಬರುತ್ತೆ. ಅದೇ 1 ಕ್ವಿಂಟಲ್ ರಾಗಿಯನ್ನ ಮೌಲ್ಯವರ್ಧನೆ ಮಾಡಿ ಮಾರಿದಾಗ ಎಷ್ಟು ಆದಾಯದಲ್ಲಿ ಅವರಿಗೆ ವ್ಯತ್ಯಾಸ ಆಗ್ಬೋದು ಅಂತೀರಿ? ನಾವು ಹಾಗೆ ಅದನ್ನು ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಿ ಡೆಫಿನೆಟ್ಲಿ ಮಾಡಿದಾಗ ನಮಗೆ ಆಲ್ಮೋಸ್ಟ್ ನಮಗೆ ಡಬಲ್ ಆಗುತ್ತೆ. ಕೊನೆಯದಾಗಿ ಏನು ಹೇಳ್ತೀರಿ ನಮ್ಮ ಕೇಳುಗರಿಗೆ, ರಾಗಿಯ ಒಂದು ವಸ್ತುಗಳನ್ನು ಬಳಕೆ ಬಗ್ಗೆ ಇರ್ಬೋದು, ಅದನ್ನು ಒಂದು ದಿನನಿತ್ಯ ಆಹಾರದಲ್ಲಿ ಬಳಸೋದ್ರ ಬಗ್ಗೆ ಇರ್ಬೋದು. ಗೋಧಿ ಮತ್ತು ಅಕ್ಕಿ ಗತೆ ರಾಗಿನೂ ವಾರದಲ್ಲಿ ಅಟ್ಲೀಸ್ಟ್ 2-3 ದಿವಸ ನಾವು ಬಳಸಬೇಕು. ಅದರಿಂದ ಹೆಚ್ಚಿನ ಒಂದು ಐರನ್, ಕ್ಯಾಲ್ಸಿಯಂ, ಮಿನರಲ್ಸ್ ತುಂಬ ಜಾಸ್ತಿ ಇದೆ ಅದರಲ್ಲಿ. ಆಮೇಲೆ ಚಿಕ್ಕ ಮಕ್ಕಳಿಗೆ ಅದನ್ನು ಒಂದು ಆಹಾರ ಪದ್ಧತಿಯನ್ನಾಗಿ ಮಾಡಿದ್ದೆ ಅದರಲ್ಲಿ ಅವರ ಆರೋಗ್ಯನೂ ಕೂಡ ಹೆಚ್ಚಾಗುತ್ತೆ. ದೊಡ್ಡವರು ಕೂಡ ಅದನ್ನು 2-3 ದಿವಸ ವಾರದಲ್ಲಿ ಸೇವನೆ ಮಾಡಿದರೆ ಅವರಿಗೆ ಆರೋಗ್ಯ ವೃದ್ಧಿ ಆಗುತ್ತೆ. ಆಮೇಲೆ ನಮ್ಮ ಭಾಗದಲ್ಲಿ ಸ್ವಲ್ಪ ರೈತರು ಅವರಿಗೆ ಅಟ್ಲೀಸ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಆದ್ರೂ ಅದನ್ನ ಅಳವಡಿಕೆ ಮಾಡಿಕೊಂಡು ಬೆಳೆಯಲಿಕ್ಕೆ ಮುಂದೆ ಬರಬೇಕು. ಇಳುವರಿ ಕಡಿಮೆ ಇದ್ರೂ ಕೂಡ ಅದನ್ನ ಬೆಳೆದೆ ಆದಲ್ಲಿ ಇಲ್ಲಿ ಕೂಡ ನಮಗೆ ಅದನ್ನ ಬೆಳೆಯಲಿಕ್ಕೆ ಮತ್ತೆ ಬೇರೆ ರೈತರು ಪ್ರೇರೇಪಣೆ ಆಗುತ್ತೆ. ಒಳ್ಳೆಯದು ಡಾಕ್ಟರ್ PF ಮಠದವರು, ಇದುವರೆಗೆ ರಾಗಿಯ ಒಂದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಈ ಭಾಗದಲ್ಲಿ ಸರ್ ರಾಗಿಯನ್ನು ಬೆಳಿಬೋದು ಅಂತಕ್ಕಂಥ ವಿಚಾರವನ್ನು ತಜ್ಞರು ಹೇಳ್ತಿದ್ದಾರೆ. ಸ್ವಲ್ಪ ಪ್ರಮಾಣದಲ್ಲಾದರೂ ಪ್ರಯೋಗಾತ್ಮಕವಾಗಿ ರೈತರು ರಾಗಿಯನ್ನು ಬೆಳೆದು ಮನೆ ಮಟ್ಟದ ಸಲುವಾಗಿ ಅದನ್ನು ಬಳಸಲಿಕ್ಕೆ ಮುಂದೆ ಬಂದರೆ ಖಂಡಿತ ಅವರ ಆಹಾರ ಪದ್ಧತಿ ಆರೋಗ್ಯ ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ ಇದೆ. ಇದುವರೆಗೆ ಮಾಹಿತಿಯನ್ನು ಮಾಡಿಕೊಟ್ಟದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಚಲ್ಪಡೆ ಹೇ ಗಾಂವ್ ಚಲ್ಪಡಾ ಇಂಡಿಯಾ.